ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಮಾತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಕೇಳಿ. ಇಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ರಾಷ್ಟ್ರೀಯ ರೈತ ದಿನಾಚರಣೆಯ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಅಮರೇಶ್ ಆಶಿಹಾಳ್, ನಿರ್ವಹಣೆ ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದು ರಾಷ್ಟ್ರೀಯ ರೈತ ದಿನಾಚರಣೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತ ಬಾಂಧವರ ಸ್ಥಿತಿಗತಿ, ಅನ್ನದಾತನ ಅಭಿವೃದ್ಧಿ ಕುರಿತು, ಹಾಗೆಯೇ ರೈತ ಬಾಂಧವರ ಬೆನ್ನು ತಟ್ಟುವ ಸಲುವಾಗಿ ಪ್ರತಿ ವರ್ಷ ನಾವು 23 ರೈತ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇರ್ತೀವಿ. ಇಂದು ನಾವು ಸಾಕಷ್ಟು ಪ್ರಮಾಣದಲ್ಲಿ ರೈತರ ಬಗ್ಗೆ ಚರ್ಚೆಗಳನ್ನು ಮಾಡ್ತೀವಿ, ಅನ್ನದಾತನ ಕುರಿತು ವಿಮರ್ಶೆಗಳನ್ನು ಮಾಡ್ತೀವಿ, ಚಿಂತನ ಮಂಥನ ವಿಚಾರಗೋಷ್ಠಿಗಳನ್ನು ಮಾಡಿ ರೈತ ಬಾಂಧವರ ಹಾಗೆಯೇ ಕೃಷಿ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ವಿಚಾರಗಳನ್ನ ಯೋಜನೆಗಳನ್ನ ರೂಪಿಸ್ತೀವಿ. ಈ ನಿಟ್ಟಿನಲ್ಲಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಇವತ್ತು ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಕೂಡ ರೈತ ಬಾಂಧವರಿಗೆ ಗೌರವವನ್ನ ಸಲ್ಲಿಸಲಿಕ್ಕೆ, ಹಾಗೇನೆ ರೈತ ಬಾಂಧವರ ಬೆನ್ನನ್ನ ತಟ್ಟುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಕೃಷಿ ಇಲಾಖೆ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರೈತ ದಿನಾಚರಣೆ 2024 11:00 ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ರೈತ ದಿನಾಚರಣೆ ವೇದಿಕೆಯ ಕಾರ್ಯಕ್ರಮಗಳು ಪ್ರಾರಂಭದಲ್ಲಿ ರೈತ ಗೀತೆಗೆ ಚಾಲನೆಯನ್ನು ನೀಡುವುದರ ಮೂಲಕ ಆರಂಭಿಸಲಾಯಿತು. ಸಾಧನವು ಅಷ್ಟದೊಳ ಕರುಣವ ದುಡಿವನಕ್ಕಾಗಿ ಸುಸ್ತಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ. ಈ ಕಾರ್ಯಕ್ರಮದ ವೇದಿಕೆಯ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂಎ ಬಸವಣ್ಣಪ್ಪ ಇವರುಗಳು ಸ್ವಾಗತವನ್ನ ಕೋರಿದರು. ಈ ಒಂದು ರೈತ ದಿನಾಚರಣೆ 2024 ವೇದಿಕೆಯ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಮರೇಗೌಡ ಎ ಪಾಟೀಲ್ ಸಹ ಸಂಶೋಧನಾ ನಿರ್ದೇಶಕರು, ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು, ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎಆರ್ ಕುರುಬರ್, ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದಂತಹ ಆರ್ ಎ ಪಾಟೀಲ್, ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳಾದಂತಹ ರಹಿಮಾನ್ ಸಾಬ್ ಜಾಲಿಹಾಳ್, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಮುಖ್ಯಸ್ಥರಾದಂತಹ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ, ವಾಹಿನಿ ಸರ್ಕಾರೇತರ ಸಂಸ್ಥೆಯ ಮುಖ್ಯಸ್ಥರಾದಂತಹ ಮಂಜುನಾಥ್ ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ನಮ್ಮ ದೇಶದ ಬೆನ್ನೆಲುಬು ಅಂತ ಕರೀತಕ್ಕಂಥ ರೈತರ ಒಂದು ಕುರಿತು ರೈತ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದ್ದ ಹಾಗೆ ಚರಣ್ ಸಿಂಗ್ ಚೌಧರಿ ಸಾಹೇಬ್ರವರ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಈ ಒಂದು ದಿನಾಚರಣೆಯನ್ನು ಅಂದರೆ ರೈತರಿಗಾಗಿ ಅನೇಕ ಯೋಜನೆಗಳನ್ನು ತೆಗೆದಿರತಕ್ಕಂಥವ್ರು. ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತ ಇಲ್ಲಾಂದರೆ ಅದಕ್ಕಾಗಿಯೇ ಒಂದು ಹೇಳ್ತಾರೆ, ಒಕ್ಕಲಿಗ ನೊಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ನೊಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ರೈತರನ್ನು ನೆನೆಸಿಕೊಳ್ಳುವ ಒಂದು ಹಿನ್ನೆಲೆಯಲ್ಲಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಚರಣ್ ಸಿಂಗ್ ಚೌಧರಿಯವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ರೈತ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಕೃಷಿ ಇಲಾಖೆ ಹಾಗೂ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಮತ್ತು IIT ಅಂದರೆ ರಾಯಚೂರು ಚಾಪ್ಟರ್ನ ಕೃಷಿ ತಂತ್ರಜ್ಞರ ಸಂಸ್ಥೆಯ ರಾಯಚೂರು ಚಾಪ್ಟರ್ ವತಿಯಿಂದ ಇವತ್ತು ಈ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರಾರಂಭದಲ್ಲಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಇವರುಗಳು ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಿದರು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಮತ್ತೆ ಕೃಷಿ ಇಲ್ಲದೆ ಯಾವುದು ನಮ್ಮ ದೇಶದಲ್ಲಿ ನಡಲಿಕ್ಕೆ ಸಾಧ್ಯ ಇಲ್ಲ ವಿಚಾರವನ್ನು ನಾವು ನೆನೆಸ್ಕೊಳ್ತಾ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದರ ಒಂದು ಪ್ರಾಸ್ತಾವಿಕ ನುಡಿಯನ್ನು ನಾನು ಹೇಳಿಕ್ ಬಯಸ್ತೀನಿ. ಭಾರತದ ಒಂದು ಆರ್ಥಿಕತೆಯ ಬೆನ್ನೆಲುಬು ಮತ್ತು ಗ್ರಾಮೀಣ ಸಮೃದ್ಧಿಗೆ ಗಮನಾರ್ಹ ಕೊಡುಗೆ ಯಾರಾದರೂ ನೀಡಿದಾರಪ್ಪ ಅಂತಂದರೆ ಅದು ರೈತರು ಮಾತ್ರ ಅಂತ ನಿಜವಾಗಲೂ ಖಡಾಖಂಡಿತವಾಗಿ ಹೇಳಬಹುದು. ಈ ಒಂದು ದಿಶೆಯಲ್ಲಿ ಇವತ್ತು ನಮಗೆ ಪ್ರತಿನಿತ್ಯ ಅನ್ನ ನೀಡ್ತಕ್ಕಂಥ, ನಮ್ಮ ದೇಶ ಆರ್ಥಿಕತೆಯಲ್ಲಿ ಇವತ್ತು ಮುಂದಿರ್ತಕ್ಕಂಥ ರೀತಿಯಲ್ಲಿ ಕೊಂಡೊಯ್ಯತಕ್ಕಂಥ ಜವಾಬ್ದಾರಿ ನಾವು ಮಾಡ್ತಿದ್ದೇವಪ್ಪ ಅಂತಂದರೆ ಅದು ಕೃಷಿ ತುಂಬ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ಯಾವುದೇ ಒಂದು ಇವತ್ತು ದೇಶದಲ್ಲಿ ಆರ್ಥಿಕತೆ ಹೆಚ್ಚಿಗೆ ಆಗ್ಬೇಕಂತಂದರೆ ಕೃಷಿನೇ ಅದಕ್ಕೆ ಕಚ್ಚಾ ವಸ್ತು ಕೊಡ್ತಕ್ಕಂಥದ್ದು, ಕೃಷಿನೇ ನಮಗೆ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದನ್ನು ಹಿಂದಿನ ಮಹನೀಯರು ಸಾರಿ ಹೋಗಿದ್ದಾರೆ. ಆ ಒಂದು ದೃಷ್ಟಿಕೋನವನ್ನು ನಾವು ಇಟ್ಕೊಂಡು ಪ್ರತಿ ವರ್ಷ December 23 ಈ ಒಂದು ರೈತರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ಸೊ ಈ ಒಂದು ರೈತರ ದಿನಾಚರಣೆ ಯಾಕೆ ಮಾಡ್ದವಪ್ಪ ಅಂತಂದರೆ ಇದು ನಮ್ಮ ದಿವಂಗತ 5ನೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ಚೌಧರಿ ಚರಣ್ ಸಿಂಗ್ ರವರು ಏನು ಪ್ರಧಾನಮಂತ್ರಿಗಳಿದ್ದರು, ಅವರು ಕೃಷಿಗೆ ಮಹತ್ತರವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅವರು July 18, 1979 January 14, 1980 ಐದು ವರ್ಷಗಳ ಕಾಲ ನಮ್ಮ ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿದಿದ್ದರು, ಅಂದರೆ ಪ್ರಧಾನಮಂತ್ರಿಗಳಾಗಿ. ಆ ಕಾಲದಲ್ಲಿ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರು. ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಸಾಲ ವಿಮೋಚನೆ ಮಸೂದೆ 1939 ಮತ್ತು ಲ್ಯಾಂಡ್ ಹೋಲ್ಡಿಂಗ್ ಆ್ಯಕ್ಟ್ 1960 ಇವು ಬಹಳಷ್ಟು ಪ್ರಮುಖವಾದಂಥ ಅವರ ಒಂದು ಮೈಲುಗಲ್ಲುಗಳು ಅಂತ ಹೇಳ್ಬೋದು. ಅದಲ್ಲದೆ ಹಲವಾರು ಅವರು ಪ್ರಧಾನಮಂತ್ರಿ ಇದ್ದಾಗಿರ್ಬೋದು, ಅದಕ್ಕಿಂತ ಪೂರ್ವದಲ್ಲೂ ಕೂಡ ಸಂಸತ್ತಿನ ಇದ್ದಂಥ ಸಂದರ್ಭದಲ್ಲಿ ರೈತರಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ರೈತರ ಒಂದು ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಮೊದಲು ಸರ್ಕಾರ ಏನು ಮಾಡ್ತಿತ್ತಂದ್ರೆ ಯೋಜನೆಗಳನ್ನು ಬಹಳಷ್ಟು ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಳ್ತಾ ಇತ್ತು. ಆದರೆ ರೈತಪರ ಯೋಜನೆಗಳು ಅಷ್ಟು ಮಟ್ಟಿಗೆ ಬರ್ತಿರಲಿಲ್ಲ. ಆ ಕಾರಣಕ್ಕಾಗಿ ರೈತರಿಗಾಗಿಯೇ ಒಂದು ಯೋಜನೆಗಳು ಬೇಕಂತಕ್ಕಂಥ ದೃಷ್ಟಿಕೋನದಲ್ಲಿ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ರೈತರಿಗಾಗಿಯೇ ಯೋಜನೆಗಳು ಬೇಕು ಅಂತಕ್ಕಂಥ ಒಂದು ಏನಂದ್ರೆ ವಿಷಯವನ್ನು ಮಂಡನೆ ಮಾಡ್ತಿದ್ರು. ಮಾಡಿ ಅದಕ್ಕೆ ಅಪ್ರೂವಲ್ ಕೂಡ ತಗೊಂಡು ಈ ದೇಶದಲ್ಲಿ ಅದನ್ನ ಜಾರಿ ಬರುವಂತ ರೀತಿಯಲ್ಲಿ ಅವರು ಕಾರ್ಯವನ್ನ ಮಾಡಿದರು. ಆ ಒಂದು ದಿಶೆಯಲ್ಲಿ ಈ ಒಂದು ರೈತರ ಕೊಡುಗೆ ಏನು ಇತ್ತಲ್ಲ, ಈ ಒಂದು ವಿಚಾರವಾಗಿ ಅವರ ಒಂದು ಜನ್ಮದಿನದ ಏನಿದೆ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ 2001 ಈ ಒಂದು ರೈತ ದಿನಾಚರಣೆ ಆಚರಣೆಗೆ ಬಂತು. 2001 ಅಲ್ಲಿಂದ ಈಚೆಗೆ ಈ ಒಂದು ರೈತ ದಿನಾಚರಣೆಯನ್ನು ಪ್ರತಿ ವರ್ಷವೂ ಕೂಡ ಈ ನಮ್ಮ ಎಲ್ಲ ಕೃಷಿ ಇಲಾಖೆಗಳಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ಮತ್ತು ಕೃಷಿ ಚಿಂತನೆ ಮಾಡ್ತಕ್ಕಂಥ ಹಲವಾರು ಸಂಸ್ಥೆಗಳಿರ್ಬೋದು, ಎಲ್ಲ ಒಂದು ಇದರಲ್ಲೂ ಕೂಡ ಈ ರೈತ ದಿನಾಚರಣೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ಈ ಒಂದು ರೈತ ದಿನಾಚರಣೆ ಇವತ್ತು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಪಡಿತಾ ಇದೆ. ಇದಕ್ಕೆ ಕಾರಣ ಈ ರೈತರ ಒಂದು ಭಕ್ತಿ, ಅವರ ತ್ಯಾಗ, ಈ ರಾಷ್ಟ್ರ ಮಟ್ಟದಲ್ಲಿ ಏನು ಇದೆ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥ ವಿಚಾರವಾಗಿ ಇದನ್ನು ಮಾಡಿದ್ದಾರೆ. ಮತ್ತು ರೈತರಿಗೆ ಇದನ್ನು ಮತ್ತು ಇನ್ನೊಂದು ಉದ್ದೇಶ ಏನಿದೆ ಅಂತಂದರೆ ರೈತರಿಗೆ ಅತ್ಯಂತ ನವೀಕೃತ ಕೃಷಿ ಜ್ಞಾನವನ್ನು ಒದಗಿಸ್ತಕ್ಕಂಥ ಕಾರ್ಯನೂ ಕೂಡ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನನೂ ಕೂಡ ಇದರಲ್ಲಿ ಅಡಗಿದೆ. ಅಂದರೆ ಇವತ್ತು ಏನಾಗಿದೆ, ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಆವಿಷ್ಕಾರಗಳು ನಡೀತಾ ಇದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿರ್ಬೋದು, ಕೇವಲ ರೈತರ ಮಟ್ಟದಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಆವಿಷ್ಕಾರಗಳು ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರ ಕೂಡ ಈ ಒಂದು ದಿನದ ಅಂಗವಾಗಿ ನಾವು ರೈತರಿಗೆ ಅದರ ಮಾಹಿತಿನೂ ಕೂಡ ಮುಟ್ಟಿಸ್ಬೇಕು ಅಂತಕ್ಕಂಥ ವಿಚಾರನೂ ಕೂಡ ಇದರಲ್ಲಿ ಅಡಗಿದೆ. ಆ ಒಂದು ಎಲ್ಲ ವಿಚಾರದಲ್ಲಿ ನಾವು ಈ ಒಂದು ರೈತ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡ್ತಿದ್ದೇವೆ. ಸೊ ಈ ಚೌಧರಿ ಚರಣ ಸಿಂಗ್ರವರ ಏನು ಅವರ ಕೊಡುಗೆ, ಅವರು 1902 ಉತ್ತರ ಪ್ರದೇಶದಲ್ಲಿ ಹುಟ್ಟಿದ್ರು. ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯ ನೂರ್ಪುರ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ, ಮತ್ತು ಮೂಲತಃ ಅವರು ರೈತ ಕುಟುಂಬದವರು. ಅವರು ರೈತ ಮೂಲ ರೈತ ಕುಟುಂಬ, ರೈತರ ಕುಟುಂಬದಲ್ಲೇ ಬೆಳೆದಂಥವರು, ರೈತರ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಅವರು ಬೆನ್ನೆಲುಬಾಗಿ ನೋಡಿದಂಥ ವ್ಯಕ್ತಿಯಾಗಿದ್ದರು. ಆ ಒಂದು ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ, ಜೊತೆಗೆ ನಮ್ಮ ರೈತರ ಒಂದು ಕೊಡುಗೆಯನ್ನು ಕೂಡ ಸ್ಮರಣೆ ಮಾಡ್ತಕ್ಕಂಥ ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇದ್ರ ವಿಚಾರವಾಗಿ ಇನ್ನೂ ಹೆಚ್ಚಿನ ಒಂದು ನಾವು ಮಾತುಕತೆಯನ್ನು ಅಥವಾ ಈ ವಿಚಾರ ಮಂಥನೆಯನ್ನು ಇನ್ನು ಮುಂದೆ ಮಾಡೋಣ ಅಂತ ಹೇಳ್ತಾ, ನಂತರ ವೇದಿಕೆಯ ಮೇಲಿದ್ದಂತಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್ ಹಾಗೆಯೇ ಇತರ ಗಣ್ಯಮಾನ್ಯರು ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಡಾಕ್ಟರ್ ಎನ್ ಶಿವಶಂಕರ್ ಅವರು ರೈತ ಬಾಂಧವರ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಯೋಜನೆಗಳಿದ್ದು ರೈತ ಬಾಂಧವರು ಇದನ್ನು ಪರಿಣಾಮಕಾರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿದ್ದು ಹೀಗೆ. December 23 ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ದೇಶಾದ್ಯಂತ ಆಚರಿಸ್ತಾ ಇದ್ದಾರೆ. ಈ ಒಂದು December 23 ಹಿಂದಿನ ದಿವಸ ನಮ್ಮ 5ನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟುಹಬ್ಬ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದಾರೆ. ಅವರು ನಮ್ಮ ದೇಶಕ್ಕೆ 5ನೇ ಪ್ರಧಾನಮಂತ್ರಿ ಆಗಿದ್ದರು. ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ಅವರು ರೈತರ ಕುಟುಂಬಕ್ಕೆ ಸೇರಿದವರು, ಹಾಗೂ ಅವರ ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ಎಂಟೈರ್ 5 ಜೀವನವನ್ನು ಅವರು ರೈತರಿಗಾಗಿ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ರೈತರ ಪರವಾಗಿ ಭೂಮಿಯನ್ನು ರೀಡಿಸ್ಟ್ರಿಬ್ಯೂಷನ್ ಅಂದರೆ ಎಲ್ರಿಗೂ ಸಮಾನವಾಗಿ ರೈತರಿಗೆ ಹಂಚಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದು ಕೂಡ ರೈತರ ಜಮೀನು ಇಲ್ಲದೇ ಇದ್ದವರಿಗೆ ಜಮೀನು ಕೊಡಬೇಕಂತ ಹೇಳ್ಬಿಟ್ಟು 5 ಕಾಲ ಅವರು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಗೆಜೆಟ್ ನೋಟಿಫಿಕೇಷನ್ಸ್ ಎಲ್ಲ ಆಗಿದ್ದಾವೆ, ಆದರೂ ಕೂಡ ಇನ್ನೂ ಸ್ವಲ್ಪ ಮಟ್ಟಿಗೆ ಇನ್ನೂ ಸ್ಟಿಲ್ ಪೆಂಡಿಂಗ್ ಇದೆ. ಸೊ ಹಾಗಾಗಿ ರೈತರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿ ಅದನ್ನು ಕೆಲವು ವಿಷಯಗಳೇನಂತಂದರೆ ಎಸ್ಪೆಷಲಿ ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಕ್ರೆಡಿಟ್ ಸಿಸ್ಟಮ್ ಅನ್ನೋದು ಭಾಳ ಮುಖ್ಯವಾದದ್ದು. ಹಾಗೇ ಅವ್ರು ಕೆಲಸ ಮಾಡಿರ್ತಕ್ಕಂಥದ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್, ರೈತರಿಗೆ ಸಪೋರ್ಟ್ಗಳು ಅವ್ರು ಬಂದಿರ್ತಕ್ಕಂಥ ಫಸಲಿಗೆ ಖರೀದಿ ಮಾಡ್ತಕ್ಕಂಥ ಪ್ರೈಸನ್ನು ಬೆಲೆ ನಿಗದಿಪಡಿಸೋದು ಕೂಡ ಒಂದು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ವಾಟರ್ ಇಶ್ಯೂಸ್, ನೀರಿನಿಂದ ಸಾಕಷ್ಟು ನೀರಿಲ್ಲ ಅಂತಂದರೆ ನಿಮಗೆ ಯಾವುದೇ ಒಂದು ಫಸಲು ಬರಲ್ಲ. ಹಾಗಾಗಿ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಅಗ್ರಿಕಲ್ಚರ್ ಅಂತ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಏನು ಅಂತಂದರೆ ಮೆಕನೈಸೇಷನ್ ಮಾಡ್ತಕ್ಕಂಥದ್ದು, ಎಲ್ಲ ರೈತರು ಕೂಡ ಈಗ ಲೇಬರ್ ಸಿಗೋದು ತುಂಬ ಕಷ್ಟ ಆಗ್ತಾ ಇದೆ ರೈತರಿಗೆ. ಸೊ ಹಾಗಾಗಿ ಆ ಲೇಬರ್ ಸಿಗದೇ ಇರೋ ಪರಿಸ್ಥಿತಿಯಲ್ಲಿ ಮೆಷಿನರ್ಸ್ ಅಂದರೆ ಯಂತ್ರೋಪಕರಣ ಅನ್ವಯಿಸಿ ಯಾವ ಥರ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಫಸಲನ್ನು ತೆಗಿಬೋದು ಅನ್ನೋದು ಕೂಡ ಸಾಕಷ್ಟು ಚಿಂತೆ ನಡೀತಾ ಇದೆ. ಕೆಲವೊಂದು ಎಕ್ಸಾಂಪಲ್ಸ್ ತಾವು ಕೇಳಿರ್ಬೋದು, ಈಗ ಭಾಳಷ್ಟು ಮೆಕನೈಸೇಷನ್ ಬಂದಿದ್ದಾವೆ, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅಥವಾ ಬೇರೆ ಬೇರೆ ಫಿಶ್ರೀಸಲ್ಲಿ ಇರ್ಬೋದು ಕೂಡ ಭಾಳಷ್ಟು ಅಡ್ವಾನ್ಸ್ ಆಗಿದೆ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಬೇಕಂತಂದರೆ ಇಸ್ರೇಲಲ್ಲಿ ನಾನು ನೋಡಿದ ಹಾಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು, ನಾಲ್ಕು ಜನ ಸೇರ್ಕೊಂಡು 250 ಎಕರೆ ಜಮೀನನ್ನು ಮೇಂಟೈನ್ ಮಾಡ್ತಾರೆ. 250 ಎಕರ್ಸ್ ಖಡಾಖಂಡಿತವಾಗಿ ಮ್ಯಾನೇಜ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದರೆ, ಅವ್ರಿಗೆ ಲೇಬರ್ ಕಮ್ಮಿ, ಹಾಗಾಗಿ 100% ಅವರು ಮೆಕನೈಸೇಷನ್ ಯೂಸ್ ಮಾಡ್ತಾರೆ. ಹಣ್ಣು ಕಿತ್ತು ಆಗಿರ್ಬೋದು, ಕಟಾವು ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಮೆಕನೈಸೇಷನ್ ಮಾಡ್ತಾರೆ. ಸೊ ಬೆಳಿಗ್ಗೆ ಶುರು ಮಾಡಿದ್ರೆ ಸಂಜೆಗೆಲ್ಲ ಮುಗಿಸ್ಬಿಡ್ತಾರೆ ಅವರು. ಸೊ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮೆಕನೈಸೇಷನ್ ಆಗಿದೆ. ಇನ್ನೂ ನಮ್ಮಲ್ಲಿ ರೈತರು ಕೂಡ ಅದನ್ನು ಅಳವಡಿಸ್ತಾ ಇಲ್ಲ. ಆಮೇಲೆ ಸಾಕಷ್ಟು ರೈತರು ಕೂಡ ಗೌರ್ಮೆಂಟಿಂದ ಬರ್ತಕ್ಕಂಥ ಸ್ಕೀಮ್ಸ್ ಬಗ್ಗೆ ಜಾಸ್ತಿ ಅವಗಾಹನ ಇಲ್ಲ, ಅಂದರೆ ತಿಳುವಳಿಕೆ ಇಲ್ಲ ಅಂತ. ಮೊನ್ನೆ ಅಷ್ಟೇ ನಾವು ಒಂದು 4-5 KVKಗೆ ಮೀಟಿಂಗ್ ಅಂತ ಹೋಗಿದ್ವಿ. ಅಲ್ಲಿ ಕೂಡ ಬೆಂಗಳೂರಿಂದ ಬಂದಿರತಕ್ಕಂಥ ನಮ್ಮ ಮಿತ್ರರು ಆಗಿರ್ಬೋದು, ಅವ್ರು ಕೂಡ ಪ್ರತಿಯೊಂದು ಆರ್ ಎಸ್ ಕೆದಲ್ಲಿ ಗೌರ್ಮೆಂಟಿಂದ ಬರ್ತಕ್ಕಂಥ ಸ್ಕೀಮ್ಸ್ ಏನಿದ್ದಾವೆ ಅದನ್ನ ಡಿಸ್ಪ್ಲೇ ಮಾಡಬೇಕಂತ ಕೂಡ ನಾವು ಡಿಸಿಷನ್ ತಗೊಂಡಿದ್ದೀವಿ. ಹಾಗೆ ನಾವು ಇಲಾಖೆಯ ಮಿತ್ರರು ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ತಮ್ಮ ಇಲಾಖೆದಿಂದ ಏನು ಸ್ಕೀಮ್ಸ್ ಬರ್ತಾ ಇದ್ದಾವೆ ಅದನ್ನು ದಯಮಾಡಿ ಆರ್ ಎಸ್ ಕೆದಲ್ಲಿ ಕೊಡಿ, ಒಂದು ಫ್ಲೆಕ್ಸ್ ಪ್ರಿಂಟ್ ಮಾಡಿ ಅಂಟಿಸ್ಕೊಡಿ, ಅಥವಾ ಪೋಸ್ಟ್ ಹಾಕಿ ಕೂಡ ಅಂಟಿಸ್ಕೊಟ್ರೆ ರೈತರಿಗೆ ಸ್ವಲ್ಪ ಮೇ ಬಿ ಅನ್ರೂಪಿಸಲಿ ಯಾರು ರೈತರು ಆರ್ ಎಸ್ ಕೆಗೆ ಬರ್ತಾರೆ ಅವ್ರು ಕೂಡ ಆ ಮಾಹಿತಿ ಸಿಗುತ್ತೆ. ಸಿಕ್ಕಿದ ಮೇಲೆ ಅವರು ಏನಾದರೂ ಬೆನಿಫಿಟ್ ತೊಗೊಳ್ತಾರೆ ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡಬೇಕಂತ ನಾವು ಅಲ್ಲಿ ಯುನಾನಿಮಸ್ ಡಿಸಿಷನ್ ತೊಗೊಂಡಿದ್ದೀವಿ. ಈಗಲೂ ಕೂಡ ಹಿರಿಯ ಅಧಿಕಾರಿ ಮಿತ್ರರು ಕೂಡ ಜೆ ಡಿ ಆಫೀಸ್ ಅಂತ ಮಿತ್ರರು ಕೂಡ ಅದನ್ನು ದಯವಿಟ್ಟು ಅದನ್ನು ಪ್ರತಿಯೊಂದು ಆರ್ ಎಸ್ ಕೆದಲ್ಲಿ ಕೂಡ ಬಿತ್ತರಿಸಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ ಎ ಪಾಟೀಲ್ ಇವರುಗಳು ಕೂಡ ಈ ರೈತ ದಿನಾಚರಣೆಯ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ನಿಮಗೆಲ್ಲ ತಿಳಿದಿರುವಂತೆ ರೈತ ದಿನಾಚರಣೆ ಯಾಕೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಸ್ಥರಾದ ಶ್ರೀಹರಿ ಅವರು ಹೇಳಿದರು. ಡಾಕ್ಟರ್ ಚರಣ್ ಸಿಂಗ್ ಅವರು ಇದು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ 1979-80 ಇದಕ್ಕಿಂತ ಮೊದಲು ಏನಾಗ್ತಿತ್ತು, ರೈತರು ಸಾಕಷ್ಟು ಹಕ್ಕುಗಳನ್ನೇ ಸರಿಯಾಗಿ ಬಳಕೆ ಆಗ್ತಾ ಇರಲಿಲ್ಲ ರೈತರಿಗೆ ಸಂಬಂಧಪಟ್ಟದ್ದು. ಇದನ್ನೆಲ್ಲ ಗಮನಿಸಿ ಅವ್ರು ಏನ್ ಮಾಡಿದರು, ರೈತರಿಗೆ ಒತ್ತು ಕೊಟ್ಟರು, ಅವ್ರನ್ನ ಸಬಲೀಕರಣ ಆಗ್ಬೇಕಲ್ಲ, ರೈತರಿಗೆ ಅವ್ರಿಗೆ ಬಲ ಕೊಟ್ರೆ, ಅವ್ರ ಕೆಲವೊಂದು ರೆಗ್ಯುಲೇಷನ್ಸ್ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರದ್ದು ಉತ್ಪಾದನೆ ಹೆಚ್ಚಾಗ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 70% ರೈತರೇ ಇದ್ದಾರೆ. ಅದರಂಗೆ ಈ ವರ್ಷ ಒಂದು ಧ್ಯೇಯವಾಕ್ಯ ಮಾಡಿದ್ದಾರೆ, ಏನಂದ್ರೆ ಎಂಪವರಿಂಗ್ ಅನ್ನದಾತಾಸ್ ಫಾರ್ ಪ್ರಾಸ್ಪರಸ್ ನೇಷನ್, ದೇಶದ ಅಭಿವೃದ್ಧಿಗಾಗಿ ರೈತರಿಗೆ ಹೆಚ್ಚು ಒಲವು, ಹೆಚ್ಚು ಅನುಕೂಲ ಮಾಡಿಕೊಟ್ರೆ ದೇಶದ ಅಭಿವೃದ್ಧಿ ಹೆಚ್ಚಾಗ್ತದೆ ಅಂತ. ಈ ನಿಟ್ಟಿನಲ್ಲಿ ನಾವು ಕೆಲವು ಹೊಸ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದ್ದಾರ. ಅದರಂಗೆ ಈಗ ಇವತ್ತಿನ ಚರ್ಚೆ ಏನಂದ್ರೆ ಇದರಲ್ಲಿ ಸಾವಯವ ಕೃಷಿಯಿಂದ ರೈತರಿಗೆ ಹೆಚ್ಚು ಹೆಂಗೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ, ಬರೇ ಇಳುವರಿ ಹೆಚ್ಚು ಮಾಡಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ರೈತರಿಗೆ. ಈಗ ನಾವು ಏನ್ ಮಾಡಬೇಕಾಗಿದೆ, ಹೆಚ್ಚು ಒಳ್ಳೆ ಆಹಾರದಿಂದ ಒಳ್ಳೆ ಆರೋಗ್ಯ, ಯಾವ ಆಹಾರದನ್ನು ಚೆನ್ನಾಗಿ ಬೆಳೆದ್ರು, ಕಡಿಮೆ ರಾಸಾಯನಿಕ ಬೆಳೆಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗ್ತದೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರಿಗೂ ಅದ್ರ ಬಗ್ಗೆ ಹೆಚ್ಚು ಮನೋಭಾವ ಬಂದಿದೆ. ಏನು ರಾಸಾಯನಿಕ ವಸ್ತುಗಳನ್ನು ತಿನ್ನೋದ್ರಿಂದ ನಮ್ಗೆ ಏನು ಆಗ್ತದೆ ಅಂತಂದು ದುಷ್ಪರಿಣಾಮಗಳು, ಅದ್ರ ಸಲುವಾಗಿ ನಾವೆಲ್ಲ ಈಗ ಸಾವಯವ ಕೃಷಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ಮಾಡಬೇಕಾಗಿದೆ. ಅದ್ರ ಸಲುವಾಗಿ ಈ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೆ. ಈ ಕಾರ್ಯಕ್ರಮಕ್ಕೆ ನನ್ನ 4 ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಕ್ಕೆ ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎ ಆರ್ ಕುರುಬರ್ ಇವರುಗಳು ಕೂಡ ಮಾತನಾಡಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಏನಾಗಿದೆ ಒಕ್ಕಲತನದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಕೆಲವನ್ನ SSC ಬಹಳ ಚೆನ್ನಾಗಿದ್ರಿ ಒಕ್ಕಲ್ತನ ಅನ್ನೋರು ಅದಾರ, ಏ ಒಕ್ಕಲ್ತನ ಬಹಳ ಕಷ್ಟ ಅದ ಅನ್ನೋರು ಅದಾರ, ಅದರಿಲ್ರಿ ಎರಡು ಅನ್ನೋದಾರ, ಏ ಒಕ್ಕಲ್ತನದ ಬಹಳ ಯಶಸ್ಸು ಕಂಡಿದ್ದೀನಿ ಅನ್ನೋರು ಅದಾರ, ಕೆಲವು ಮಂದಿನ ಒಕ್ಕಲ್ದಾಗ ಏನ್ರಿ ಏನ್ ಮಾಡಿದ್ರು ನನ್ನ ಕೈಗೆ ಹತ್ತಲೆಗೆ ಅದನ್ನವ್ರು ಅದಾರ. ನಾವು ಪರಾಮರ್ಶೆ ಮಾಡಬೇಕು ರೈತರಾಗಿ, ಇದು ಇಲ್ಲಿ ನಮ್ದೇನು ಕೆಲಸ ಇಲ್ಲಿ ರೈತರಾಗಿ. SSV ಕಂಡಿದಂತ ಹೇಳಿದಂತ ರೈತರ ಏನು ಮಾಡಿದ್ದಾನೆ, ಅವನು ಯಾಕೆ ಯಶಸ್ಸು ಕಾಣ್ತಾ ಇದ್ದಾನೆ ಒಕ್ಕಲತನದಲ್ಲಿ, ನಾನು ಯಾಕೆ ಒಕ್ಕಲತನದಲ್ಲಿ ಯಶಸ್ವಿನ ಕಾಣ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಬೇಕು. ಅಂದರೆ ಆ ರೈತನ ಬಗ್ಗೆ ಚರ್ಚೆ ಮಾಡಿ ಅವನ ಬಗ್ಗೆ ತಿಳ್ಕೊಂಡಾಗ ನಿನಗೂ ಸಹ ಒಕ್ಕಲತನದಲ್ಲಿ ಸ್ವಲ್ಪ ಆದರೂ ಸ್ವಲ್ಪ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನೀವು ಒಕ್ಕಲತನದಲ್ಲಿ ಯಶಸ್ವಿ ಅಂದ್ರೆ ಏನು ದುಡ್ಡು ಬರೋದ್ರಿ, ಯಶಸ್ವಿ ಅಂದ್ರೆ ಏನು ಒಕ್ಕಲತನದಾಗ ಭೂಮಿ ತಾಯಿಯಿಂದ ನಿನಗೆ ದುಡ್ಡು ಬರಬೇಕು ಅನ್ನೋದು ಅದೇ ಯಶಸ್ವಿ. ಅದನ್ನ ಸ್ವಲ್ಪ ಆದ್ರೂ ಸ್ವಲ್ಪ ಭೂಮಿ ತಾಯಿ ನಿಮಗೆ ದುಡ್ಡು ಹೊರಳಿ ಕೊಟ್ಟಳ ಅಂದ್ರೆ ಒಕ್ಕಲ್ತನ ಮುಂದುವರೆಸ್ತೀರಿ, ಇಲ್ಲಾಂದ್ರೆ ಒಕ್ಕಲ್ತನ ಬಿಟ್ಟು ಕೂಲಿ ಮಾಡ್ತೀರಿ. ಎಲ್ಲಿ ಕೂಲಿ ಮಾಡ್ತೀರಿ? ಊರಾಗ ಕೂಲಿ ಮಾಡಲ್ಲ ನೀವು. ಭೂಮಿ ತಾಯಿ ಊರಾಗ ಹಳ್ಳಿಯಾಗ ಇರ್ತಾಳ. ಭೂಮಿ ತಾಯಿ ನೀವು ಒಕ್ಕಲ್ತನ ಸರಿ ಮಾಡಲಾರ್ದಕ್ಕೆ ತಿಳ್ಕೊಳ್ಳಾರ ಮಾಡಿಕೊಳ್ಳೋದಕ್ಕೆ ನಾವು ಮಾಡಿದ ತಪ್ಪಿಗೆ ಒಕ್ಕಲತನದಲ್ಲಿ ಭೂಮಿ ತಾಯಿ ನಿನಗೆ ಸರಿಯಾದ ಪ್ರಮಾಣದಲ್ಲಿ ದುಡ್ಡು ಕೊಡಲ್ಲ. ಅವಾಗ ಏನು ಮಾಡ್ತೀರಿ ನೀವು? ಒಕ್ಕಲ್ತನ ಬಿಡ್ತೀರಿ, ಕೂಲಿ ಕೆಲಸ ಮಾಡೋದು ಚಾಲು ಮಾಡ್ತೀರಿ. ಮತ್ತು ಊರಾಗ ಎಲ್ಲಾದರೂ ಮಂದಿ ನೋಡಿದ್ರಂದ್ರೆ ಊರಾಗ ಕೂಲಿ ಯಾಕೆ ಮಾಡೋದ್ರಿ ನೀವು? ನೀವು ಮಾಡ್ತೀರಿ ಅಮ್ಮ, ನಿಮ್ಮಿಂದನೇ ಒಕ್ಕಲ್ತನ ಉಳಿದಿದ್ದು, ನಿಮ್ಮಿಂದಲೇ ನಾವು ಊಟ ಮಾಡ್ತಾ ಇರೋದು. ಭೂಮಿ ತಾಯಿಯ ಹೊಲದಲ್ಲಿ ನಂಬಿ ದುಡಿಯುವಂಥವ್ರು ಮಾತ್ರ ಹೆಣ್ಣು ಮಕ್ಕಳು. ಇದು ನಂಬ್ತೀರಿ ಅಂತ ಅನಿಸ್ತೀನಿ. ಯಾಕಂದ್ರೆ ದಿನನಿತ್ಯ ಭೂಮಿಯನ್ನು ನೋಡುವವರು ಅವರು, ಭೂಮಿಗೆ ಭೇಟಿ ಕೊಡುಪಟ್ಟು ಬರೋರು ಅವರು, ನಾವಲ್ಲ. ನಾವೆಲ್ಲರೂ ಹೆಗಲಿ ಹಾಕೋ ಏನು ಟವಲ್ ಹಾಕೋ ತಿರುಗಾಡೋರು ನಾವು. ಅವರಿಂದನೇ ಭೂಮಿ ಇವತ್ತು ನಮ್ಮ ಉಳಿದಿದೆ. ಭೂಮಿ ತಾಯಿ ಅಂತೇಳಿ ಇವತ್ತು ನಾವು ನಂಬಿ ಒಕ್ಕಲ್ತನ ಮಾಡ್ತಾ ಇರೋದು ಅವರಿಂದನೇ. ಇನ್ನೇನಾದರೂ ಅವ್ರು ಕೈ ಕೊಟ್ರ ಅಂದ್ರೆ ಮನೇನ ಗಂಡಸು ಮಕ್ಕಳು ಮನೆಗೆ ಉಳಿಯಲ್ಲ, ಮನೆ ಬಿಟ್ಟೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಆದಾಯದಿಂದ ನಾವೆಲ್ಲರೂ ಗಂಡಸು ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ. ಏನು ದುಡ್ಡು ಖರ್ಚು ಅವ್ರು ಗಳಿಸಿ ಮಾಡಿಕೊಟ್ಟಂತ. ಆದ್ರಿಂದ ಭೂಮಿ ತಾಯಿ ಇನ್ ಮುಂದಿನ ಸಲ ರೈತರನ್ನು ಮಾತಾಡ್ಸ್ರಿ, ಅವ್ರ ಮೇಲೆ ಕುಂಡ್ರಿಸ್ರಿ. ಇಲ್ಲಿ ಅವ್ರದ್ದು ಒಂದು ಅವ್ರು ಮಾತಾಡಕ್ ಬರೋದಿಲ್ಲಲ್ಲ, ಒಕ್ಕಲ್ತನ ಒಂದು ಒಕ್ಕಲ್ತನ ಮಾಡ್ಯಾರಿಲ್ರಿ. ಅವ್ರ ಬಗ್ಗೆ ಬಸವಣ್ಣಪ್ಪ ಒಂದು ಪೇಜ್ ಓದ್ಬೇಕು. ನಾ ಏನೇನು ಮಾಡೀನಿ, ಭೂಮಿ ಎಟ್ಟದ, ಏನು ಮಾಡೀನಿ, ಏನು ಬಿಟ್ಟೀನಿ, ದಿವಸ ಎಷ್ಟು ಸಲ ಹೊಲಕ್ಕೆ ಹೋಗ್ತೀನಿ, ಮುಂಜಾನೆ ಸಂಜೆ ತನಕ ಏನು ಮಾಡ್ತೀನಿ, ಬೀಜ ಹೆಂಗೆ ಹಾಕ್ತೀನಿ ಎಲ್ಲ ಹೇಳ್ತಾಳೆ. ಬಸವಣ್ಣಪ್ಪ ಅವರಾಗಲಿ, ಶ್ರೀ ಹನುಮಂತಪ್ಪ ಶ್ರೀಹರಿ ಅವರಾಗಲಿ, ಹೆಣ್ಣು ಮಗಳ ಒಂದು ಪುಟ ಬರೋದು ನಾವು ಓದ್ಬೋದಲ್ಲ. ಅವಳನ್ನು ಇಲ್ಲಿ ಕುಂಡ್ರಸ್ರಿ, ಅವಳ ಬಗ್ಗೆ ಓದ್ರಿ, ಅವಳೇ ಮಾತಾಡ್ದಂಗೆ ನೀವೆಲ್ಲ ತಿಳ್ಕೊಡ್ರಿ. ನಾ ಓದ್ಲಿಕ್ಕೂ ಆ ಎಮ್ಮನೆ ರೈತ ಮೇಳೆನೇ ಮಾತಾಡ್ತಾಳೆ ಅಂತ ತಿಳ್ಕೊಡ್ರಿ. ಅವಾಗ ಮಾತ್ರ ರೈತರ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಈ ರೈತರ ದಿನಾಚರಣೆ ಅಧಿಕಾರಿಗಳ ದಿನಾಚರಣೆ ಆಗುವುದರ ಬದಲಾಗಿ ರೈತರೇ ರೈತರಿಂದ ಮಾತಾಡುವಂಥ ದಿನಾಚರಣೆಗಳಾಗಲಿ. ಅವಾಗ ಮಾತ್ರ ಒಕ್ಕಲತನದಲ್ಲಿ ಸ್ವಲ್ಪ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ಆ ಒಕ್ಕಲತನವನ್ನು ನಾವೆಲ್ಲರೂ ಹೆಚ್ಚು ಪೂಜೆ ಮಾಡೋಣ, ಪೂಜಿಸೋಣ. ಭೂಮಿ ತಾಯಿ ಪೂಜಿಸಿದ್ರೆ ವರ ಕೊಟ್ಟೆ ಕೊಡ್ತಾರೆ, ಆದರೆ ವರ ಕೊಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಹ್ಯಾಂಗೆ ವರ ಹೆಚ್ಚು ಕಮ್ಮಿ ಆಗ್ತದೆ ಅಂದರೆ ದೇವ್ರ ಹತ್ರ ಹೋಗ್ತೀರಿ. ಎಲ್ಲರೂ ದೇವ್ರು ಒಂದೇ ಥರ ಕೊಡ್ತಾನೇನು? ನಮ್ಮ ಭಕ್ತಿಗೆ ಅನುಗುಣವಾಗಿ ದೇವ್ರ ವರ ಕೊಡ್ತಾನೆ. ಮೊದಲ ಭೂಮಿ ತಾಯಿಗೆ ನೀವು ಪೂಜೆ ಮಾಡಿರಿ. ಭೂಮಿ ತಾಯಿ ಬೆಳೆ ಕೊಡ್ತಾಳೆ, ಬೆಳೆ ರಾಶಿ ಮಾಡಿರಿ, ಮಾರಾಟ ಮಾಡಿ ಬಂದಂಥ ದುಡ್ಡಲ್ಲಿ ಎಣ್ಣೆ ದೇವರು. ಭೂಮಿ ತಾಯಿ ದುಡ್ಡು ಕೊಟ್ಟಲಂದ್ರೆ ನಾಲ್ಕು ದುಡ್ಡು ಕೊಟ್ಟರೆ ಅಂದ್ರೆ ನೀವೆಲ್ಲರೂ ಸಂಸ್ಥಾರ ಸಮೇತವಾಗಿ ಕುಟುಂಬ ಸಮೇತವಾಗಿ ನಿಮ್ಮ ಊರ ದೇವರ ಪೂಜೆ ಮಾಡ್ತೀರಿ. ಎಲ್ಲ ಹಿಂದಿನ ಕಾಲ ಹಂಗೆ ಮಾಡ್ತಿದ್ರು, ರಾಶಿ ಮಾಡ್ತಿದ್ರಲ್ಲ, ರಾಶಿಗಿಂತ ಮೊದಲು ಪೂಜೆ ಮಾಡ್ತಿದ್ರು, ದೇವ್ರ ಪೂಜೆ, ಗುಡಿ ಪೂಜೆ ಮಾಡ್ತಿರ್ಲಿಲ್ಲ. ರಾಶಿ ಮಾಡಿ ರಾಶಿ ಬಂದಂಥ ಫಸಲನ್ನು ಮಾರಾಟ ಮಾಡಿ ಆ ಪೂಜೆ ಮಾಡ್ತಿದ್ರು. ಆದ್ರಿಂದ ಮುಂದಿನ ದಿನಗಳಲ್ಲಿ ಮೊದಲು ಭೂಮಿ ತಾಯಿ ಪೂಜೆ ಮಾಡಿ, ಆಮೇಲೆ ನಿಮ್ಮೂರು ದೇವ್ರ ಪೂಜೆ ಮಾಡಿ, ರೈತರ ಜಾತ್ರೆಗಳನ್ನ ಮಾಡಿ, ರೈತರ ಸಂತೆಗಳನ್ನು ಪ್ರಾರಂಭ ಮಾಡಿ. ಹಿಂದಕ್ಕಿತ್ತು ಒಂದೊಂದು ಮನೆಯಾಗ ಒಂದು ಸಂತೆ ಇದ್ದಂಗಿದ್ದು ಮಾರಾಟ ಮಾಡ್ತಿದ್ರಲ್ಲಿ ಮನೆಯಾಗಿಟ್ರಿ. ಈಗೆಲ್ಲ ಕಾಲ ಬದಲಾಗ್ಯದ. ಆದರೆ ಕಾಲ ಬದಲಾಗಿ ಮರಳಿ ಗೂಡಿಗೆ ಅನ್ನೋ ಹಾಗೆ, ಮರಳಿ ಗೂಡಿಗೆ ಅನ್ನೋ ಹಾಗೆ ಮತ್ತೆ ನಾವು ಮೂಲ ಒಕ್ಕಲತನಕ್ಕೆ ಹೋಗುವ ದಿನಗಳು ಬಾಳಿಲ್ಲ. ಅದನ್ನು ನಾವು ನಂಬಿ ಒಕ್ಕಲತನ ಮುಂದುವರಿಸಬೇಕಂತೇಳಿ ಆಶಿಸಿ, ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರಗಳು. ಕೃಷಿ ತಂತ್ರಜ್ಞರ ಸಂಸ್ಥೆ ರಾಯಚೂರಿನ ಅಧ್ಯಕ್ಷರುಗಳಾದಂತಹ ಆರ್ ಎ ಪಾಟೀಲ್ ಇವರುಗಳು ಕೂಡ ಈ ರೈತ ದಿನಾಚರಣೆ ಸಂದರ್ಭದಲ್ಲಿ ಈ ರೈತ ದಿನಾಚರಣೆ ಇತಿಹಾಸ ಹಾಗೆಯೇ ರೈತ ಬಾಂಧವರ ಮಹತ್ವದ ಕುರಿತು ಮಾತುಗಳನ್ನು ಆಡಿದರು. ಚರಣ್ ಸಿಂಗ್ ಬಗ್ಗೆ ಯಾಕೆ ಅಷ್ಟು ಇದು ಮಾಡ್ತಾರೆ ಅಂದರೆ, ಪಂಡಿತ್ ನೆಹರು, ಮಹಾತ್ಮ ಗಾಂಧಿ ಇವರು ಕೂಡ ಒಬ್ಬ ಫ್ರೀಡಮ್ ಫೈಟರ್, ಸ್ವತಂತ್ರ ಯೋಧರು. ಇವರು ಸಾಮಾನ್ಯ ರೈತರ ಮನೆತಂದ್ರೆ ಹುಟ್ಟಿ ಯಾವಾಗಲೂ ರೈತರ ಚಿಂತನೆಗಳು 1960 ಲ್ಯಾಂಡ್ ರಿಫಾರ್ಮ್ಸ್ ತಂದರು ಅವರು. ಫಸ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ. ಭಾರತ ದೇಶದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಗತ್ಯ ಅಂತ ಅರಿತವರು ಅವರೇ ಫಸ್ಟ್. ನಾವು ಎಲ್ಲಿವರೆಗೆ ಲ್ಯಾಂಡ್ ರಿಫಾರ್ಮ್ಸು ಭೂಮಿಗಳು ಅಚ್ಚುಕೊಟ್ಟ ಎಲ್ಲರಿಗೂ ಕೊಡೋದಲ್ಲ, ಅಲ್ಲಿ ಭೂಮಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಭೂಮಿ ರೈತ ಕೂಡ ಉದ್ದಾರ ಆಗಲ್ಲ, ಭೂಮಿ ಇದ್ದು ಕೂಡ ವೇಸ್ಟ್ ಅಂತಾರೆ ಅವರು. ಮತ್ತು ಯಾಕೆ ರೈತರದ್ದು ಅಷ್ಟು ಇದೆ ಅಂದರೆ, ಈಗ ನಾವೆಲ್ಲ ಹೇಳ್ತೀವಿ ರೈತರು ಇದಿದೆ ಸಂಕೇತ, ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಇವಷ್ಟು ಅಂತೀವಿ ನಾವು. ಈಗ ನಮ್ಮದೇ ರಾಷ್ಟ್ರದ ಚರಿತ್ರೆ ತಗೊಳ್ಳಿ ನೀವು. ನಾವು ಬ್ರಿಟಿಷರ ಕಾಲದಲ್ಲಿ 1940 ಫೆಮೈನದಾಗ ಉಪವಾಸ ಸತ್ತರು ಬೆಂಗಾಲ್ ಸಂಸ್ಥೆಯಲ್ಲೆಲ್ಲ, ಬೆಂಗಾಲ್ ಬಿಹಾರ್ ಸಂಸ್ಥೆಗಳಲ್ಲೆಲ್ಲ ಉಪವಾಸ ಅನ್ನ ಕಾಣದ ಸತ್ತರ ಜನ. ಅದಕ್ಕೆ ನಾವು ಬೆಂಗಾಲ್ ಫಮೈನ್ ಅಂತ ಹೇಳ್ತಾ ಇದ್ವಿ. ಅಷ್ಟು ಶಾರ್ಟೇಜ್ ಆಫ್ ಫುಡ್, ಅಷ್ಟು ಬಡತನ ನಮ್ಮ ರಾಷ್ಟ್ರ. ಮತ್ತು ನಾವು ಯಾವಾಗ 1947 ಭಾಗ ಆದೀವಿ ಪಾಕಿಸ್ತಾನ ಮತ್ತು ಭಾರತ ದೇಶ, ನಮ್ಮ ಮೇಲೆ 5 ಯುದ್ಧಗಳಾಗ್ಯಾವ. 1947 ಕಾಶ್ಮೀರ ಸಲುವಾಗಿ ಪಾಕಿಸ್ತಾನ ಯುದ್ಧ ಮಾಡಿತ್ತು, ನಾವು ಗೆದ್ವಿ, ಆದರೂ ನಾವು ನಿಲ್ಲಿಸಿದ್ವಿ ಯುದ್ಧ. ಚೈನಾ ಕೂಡ ಯುದ್ಧ ಮಾಡಿತ್ತು ನಮ್ಮ ಮೇಲೆ 1962. ಅವಾಗ ನಾವು ಟಿಬೆಟ್ ಅಂತ ಒಂದು ದೊಡ್ಡ ಭಾಗನೇ ಕಳ್ಕೊಂಡಿವಿ ನಾವು. ಪಾಕಿಸ್ತಾನ ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ 1965. ಅವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೈಮ್ ಮಿನಿಸ್ಟರ್ ಇದ್ರು. ಅವಾಗ ಕೂಡ ಯುದ್ಧ ಗೆದ್ದೀವಿ ನಾವು, ಆದರೂ ನಿಂತು ನಿಲ್ಲಿಸಿದ್ರು ನಮ್ಮನ್ನು. 71 ಬಾಂಗ್ಲಾದೇಶ್ ಬಿಡುಗಡೆದಾಗ ಅವಾಗ ಕೂಡ ಯುದ್ಧ ಗೆದ್ದೀವಿ ನಾವು. ಪಾಕಿಸ್ತಾನ ಯುದ್ಧ ಮಾಡಿತ್ತು, ಮತ್ತೆ ಗೆದ್ದೀವಿ ನಾವು. 1997 ಯುದ್ಧ ಮಾಡಿದ್ರೆ ಮತ್ತೆ ಗೆದ್ದೀವಿ ಕಾರ್ಗಿಲ್ ಯುದ್ಧ. ಇವೆಲ್ಲ ಏನು ಹೇಳ್ತೀನಿ ನಾನಂತಂದ್ರೆ, ಏನು ಹೇಳಕ್ಕೆ ಹೊಂಟಿನ ಅಂದರೆ, ಸ್ವತಂತ್ರ ದೇಶ ಆಯಿತು, ನಮ್ಮ ಜನಸಂಖ್ಯೆ ಕೇವಲ 36 crore ಜನಸಂಖ್ಯೆ. ನಮ್ಮಲ್ಲಿರೋದು ಊಟ ಆಹಾರ ಧನ 56 ಮಿಲಿಯನ್ ಟನ್ಸ್ ಫುಡ್ ಅಷ್ಟೇ ಇತ್ತು ನಮ್ಮದು. ನೀವು ಯುದ್ಧ ನಿಲ್ಲಿಸಿದ್ರೆ ನೀವು ಉಪವಾಸ ಆಯ್ತರಂತ ಅಮೆರಿಕ ಎಚ್ಚರಿಕೆ ಕೊಡ್ತೈತೆ. ಯಾವಾಗಲೂ ನಾವು ಯುದ್ಧ ಗೆದ್ದು ನಿಂತೀವಿ ನಾವು. ಯಾವಾಗ ಯಾವಾಗ ಯುದ್ಧ ಗೆದ್ದೀವಿ ಆದರೂ ಸೋತರ ಥರ ಅವ್ರ ಮುಂದೆ ಸರೆಂಡರ್ ಆಗಿವಿ ನಾವು. ಯಾಕಂದ್ರೆ ನಮ್ಮಲ್ಲಿ ಫುಡ್ ಶಾರ್ಟೇಜ್ ಇತ್ತು. ಎಲ್ಲ ಯುದ್ಧ ಗೆದ್ದು ಸೋತೀವಿ. ಯಾವಾಗ ನಾವು 1990 ಯಾವಾಗ ನಾವು ಕಾರ್ಗಿಲ್ ಯುದ್ಧ ಗೆದ್ದೀವಿ, ಕಾರ್ಗಿಲ್ ಯುದ್ಧ ಕೂಡ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ. ಅವ್ರು ನಿಲ್ಲಿಸ್ತೀವಿ ನೀವು ಯುದ್ಧ ಮಾಡಬೇಡ ಅಂತ ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಇವರಿಗೆ, ವಾಜಪೇಯಿ ಅವರಿಗೆ. ಅಮೆರಿಕ ದೇಶ ಹೇಳ್ತಿತ್ತು ನೀವು ಯುದ್ಧ ಮಾಡಬೇಡ ಅಂತ ಹೇಳ್ತಾರೆ. ಅವ್ರನ್ನ ಇಳಿಸ್ತೀವಿ ಅಂತಿವ್ರು. ಆದರೂ ಯುದ್ಧ ಸಾರಿದ್ರು. ಯಾವಾಗ ಸಾರಿದ್ರು ನಾವು ಕಾರ್ಗಿಲ್ ನೆತ್ತೇವೋ ಯಾವಾಗ ನಾವು ಬಲಾಢ್ಯ ರಾಷ್ಟ್ರ ಅಂದಾಗ ಮಾತ್ರ ನಾವು ನಿಂತೀವಿ. ಈಗ ನಾವು ಬಲಾಢ್ಯ ಆಗಿವಿ. ಈಗ ನಾವು ಈಗ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಹೊಡಿತೀನಿ ಮನೆ ಹೋಗ್ತಂತೀವಿ. ಯಾಕೆ ಹೇಳ್ತಾನೆ ಈಗ ತೋಪಿನಿಂದ ಹೇಳ್ಕತ್ತಿಲ್ಲ. ರೈತರು ನಾವು ಅಷ್ಟು ಬಲಿಷ್ಠ ಬೆಳೆ. ಈಗ ನಾವು ಇಷ್ಟು ನಮ್ಮದು ಜನಸಂಖ್ಯೆ ಇದ್ದು ಕೂಡ ಇವತ್ತು ನಾವು 300 million ಟನ್ಸ್ ಫುಡ್ ಪ್ರೊಡಕ್ಷನ್ ಇದೆ ನಮ್ಮದು. ಇವತ್ತು ದೇಶ ಕಟ್ಟಿದ್ದು ಯಾರು? ರೈತರು. ಇವತ್ತು ದೇಶ ಜಗತ್ತಿನಲ್ಲಿ ತೋರಿಸೋರು ಯಾರು? ರೈತರು. ರೈತರಿಗೆ ಆ ಸ್ಥಾನ ಸಿಕ್ಕಿಲ್ಲ. ಇವತ್ತು ಯಾವ ದೇಶದ ಮೇಲೆ ಈಗ ಪ್ರಮೇಶ್ ಹೋಗಿ ಹೇಳ್ತಾನ ನಮ್ಮ ದೇಶ ನಮ್ಮನ್ನು ಯಾರು ಎದುರಿಸ್ಬೇಕಾಗಿಲ್ಲ ಅಂತ? ಅದು ಶಕ್ತಿ ಕೊಟ್ಟದ್ದು ರೈತರು. ಯಾಕಂದ್ರೆ ಫುಡ್ ಪ್ರೊಡಕ್ಷನ್ ಇವತ್ತು ಎಲ್ಲರಿಗೆ ಕೊಡ್. ನಾವು ಒಂದು ಕಾಲಕ್ಕೆ ಹೆಂಗಿದ್ವಿ? ಬೇಕರ್ಸ್ ಭಿಕ್ಷೆ ಬಿಡ್ತಿದ್ವಿ ನಾವು. PL 480 ಗೋಧಿ ಸಿಕ್ಕರೆ ನಾವು ಬದುಕ್ತಿದ್ವಿ, ಇಲ್ಲದ್ರೆ ನಮ್ಮ ಸತ್ತು ಹೋಗ್ತಿದ್ವಿ ಜನ. ಅಂಥ ರಾಷ್ಟ್ರ ಇವತ್ತು ಎದ್ದು ನಿಲ್ಲುತ್ತಂದ್ರೆ, ಇವತ್ತು ಎದಕ್ಕೆ ಎದ್ದು ನಿಲ್ಲುತ್ತಂದ್ರೆ, ಇವತ್ತು ರೈತರ ಕಟ್ಟಿದ ನಾಡಿದು, ರೈತರ ಕಟ್ಟಿದ ಇದು. ಆ ರೈತ ಶಕ್ತಿನ ಇವತ್ತು ದೇಶನೇ ಶಕ್ತಿವಂತರಾಗಿದೆ. ರೈತರಿಂದ ಶಕ್ತಿವಂತ ಆಗ್ಬೇಕು. ನಾವು ಇವತ್ತು ಎಲ್ಲ ಅಂತಾರಾಷ್ಟ್ರೀಯಲ್ಲಿ ನಮ್ಮ ದೇಶಕ್ಕೆ ಯಾಕೆ ಬಲಾಢ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ಯಾರ ಹತ್ರ ಭಿಕ್ಷೆ ಬೇಡದಲ್ಲಿ, ಈಗ ಯಾರು ಕಾಳು ಕೊಡೋದು ಬೇಕಾಗಿಲ್ಲ, ಯಾರ ಹತ್ರ ಏನು ಹಂಗಿಲ್ಲ. ಇವತ್ತು ಯಾಕೆ ಫೇಸ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಬಂದಿದೆ. ಸ್ವಂತ ನಮ್ಮ ಹೊಟ್ಟೆ ನಾವು ನಮ್ಮ ಅನ್ನ ನಾವು ದುಡಿಯೋಕ್ಕೆ ಸಾಧ್ಯ ಇದೆ, ನಮ್ಮ ಕಾಳು ನಮ್ಮ ಹತ್ರ ಇದೆ. ಮೊನ್ನೆ ಕೊರೋನಾ ಕೂಡ ಎಲ್ಲ ರಾಷ್ಟ್ರಗಳು ಒದ್ದಾಡಿದವು, ನಮ್ಮ ರಾಷ್ಟ್ರಕ್ಕೆ ಏನೇನಾಗಲಿಲ್ಲ. ಎದಕ್ಕಂದ್ರೆ ಇವತ್ತು ನಮ್ಮದು ಫುಡ್ ಸೆಕ್ಯೂರಿಟಿ ಇದೆ, ಅನ್ನ ಸಂತೃಪ್ತಿ ಇದೆ ದೇಶದಲ್ಲಿ. ರೈತರು ಈ ದೇಶನ ಈ ರೀತಿ ಈ ಸ್ಟೇಜಿಗೆ ತಂದಾರ. ಆದರೆ ರೈತರು ಭಾಳ ಇನ್ನೂ ಉನ್ನತ ಆಗು, ಅದಕ್ಕೆ ನಾವು ಚಿಂತನೆ ಮಾಡುವು. ನಮ್ಮಲ್ಲಿ ರೈತರು ಬೆಳವಳಿ ಮಟ್ಟ, ನೀರಾವರಿ ಮಟ್ಟ, ಔಷಧ ಉಪಯೋಗಿಸೋದು, ಇವು ಇನ್ನೂ ಹೆಚ್ಚಾಗಿ ಬೆಳೆದು ಅಂದರೆ ಚರಣ್ ಸಿಂಗ್ ಏನು ಕಂಡಿದ್ದಲ್ಲ ಕನಸು, ರೈತ ನಿಜವಾದ ಇದು. ನಾವು ಯಾವ ಭೇದ ಭಾವ ಇಲ್ಲದ ರೈತ ಒಬ್ಬನೇ ಅವನು ತಾನು ಅನ್ನ ಊಟ ಮಾಡೋಕ್ಕೆ ಮೊದಲು ಭೂಮಿ ಮೇಲೆ ನೆನೆಸ್ತಾನೆ. ಹೊಲದಲ್ಲಿ ಊಟ ಮಾಡೋಕ್ಕೆ ಒಂದು ತುತ್ತು ಭೂಮಿಗೆ ಅರ್ಪಿಸ್ತಾನೆ, ಆಮೇಲೆ ಹೊಲದಲ್ಲಿ ಉಣ್ತಾನೆ. ಇಂಥ ಒಂದು ಜನಾಂಗ, ಈ ಜನಾಂಗ ಸದೃಢ ಆಗಬೇಕಾದ್ರೆ ನಾವೆಲ್ಲರೂ ನಮ್ಮ ವಿಚಾರಗಳನ್ನು, ನಮ್ಮ ತಿಳುವಳಿಕೆ ಮಟ್ಟನ್ನು ಎಲ್ಲ ಸುಧಾರಿಸಿದಾಗ ನಮ್ಮ ಒಕ್ಕಲುತನ ಕೂಡ ಸುಧಾರಿಸ್ತದೆ. ಈ ಕೆಲವೊಂದೇ ಭಾಗದಲ್ಲಿ ಕೆಲವೇ ರೈತರು ಸುಧಾರಿಸಿ ನಾವೆಲ್ಲರೂ ಸುಧಾರಿಸಲೇಬೇಕು. ಅವಾಗ ನಮ್ಮದು ಇದು ಸಮೃದ್ಧಿ ಆಗುತ್ತೆ. ಈ ಒಂದು ನಾವು ಇನ್ನೂ ಹೆಚ್ಚು ಹೆಚ್ಚು ರೈತರ ವಿಚಾರಗಳು, ರೈತರ ಸಂಕೀರ್ಣಗಳು, ನಮ್ಮಷ್ಟು ನಾವು ಹೆಮ್ಮೆ ಪಡೋಣ. ನಾವು ರೈತರು ಈ ದೇಶಕ್ಕೆ ಏನು ಕೊಟ್ಟಿವಿ ನಾವು ಅಂತೇಳಿ. ವೇದಿಕೆ ಕಾರ್ಯಕ್ರಮಗಳ ನಂತರ ಸಾಕಷ್ಟು ತಾಂತ್ರಿಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜಿಸಲಾಗಿತ್ತು. ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿ, ಈ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಮುಖ್ಯಸ್ಥರು ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಮಾತನಾಡಿದರೆ, ತೋಟಗಾರಿಕಾ ಬೆಳೆಗಳಲ್ಲಿ ವಿವಿಧ ರೀತಿಯ ತಂತ್ರಜ್ಞಾನಗಳ ಕುರಿತು ತೋಟಗಾರಿಕಾ ತಜ್ಞರಾದಂತಹ ಡಾಕ್ಟರ್ ಹೇಮಲತಾ ಕೆಜಿ ಇವರುಗಳು ಕೂಡ ವಿಚಾರವನ್ನು ರೈತ ಬಾಂಧವರ ಜೊತೆ, ರೈತ ಮಹಿಳೆಯರ ಜೊತೆ ಹಂಚಿಕೊಂಡರು. ಈ ರೈತ ದಿನಾಚರಣೆ 2024 ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಹಿರಿಯ ವಿಜ್ಞಾನಿಗಳು, ಪ್ರಾಧ್ಯಾಪಕರು, ಹಾಗೆಯೇ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ರೈತರು, ರೈತ ಮಹಿಳೆಯರು ಈ ರೈತ ದಿನಾಚರಣೆಯಲ್ಲಿ ಪಾಲ್ಗೊಂಡು ತಮ್ಮ ವಿಚಾರಗಳನ್ನು ಪರಸ್ಪರ ಹಂಚಿಕೊಂಡರು. ಇದುವರೆಗೆ ಇಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಅಮರೇಶ್ ಆಶೇಹಾಳ್, ನಿರ್ವಹಣೆ ಡಾಕ್ಟರ್ ವಿಜಿ ಬಾವಲತ್ತಿ.

Thank you.